ಆಕಾಶವಾಣಿ ಮಂಗಳೂರು ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ. ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಕಿಸಾನ್ ವಾಣಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸೋಣ. ಇಂದಿನ ವಿಷಯ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಹಾಗೂ ಮಾರಾಟ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಿ ಮಂಜಾನಾಯ್ಕ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮೀನು ಮಾರಾಟ ಅನ್ನುವಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ತಲೆತಲಾಂತರಗಳಿಂದ ಬಂದಂತಹ ಒಂದು ವಿಷಯ. ಮೀನಿಲ್ಲದೆ ಕರಾವಳಿ ಇಲ್ಲ. ಇಂಥ ಸಂದರ್ಭದಲ್ಲಿ ಮೀನಿನ ಮಾರಾಟದಲ್ಲಿ ಕೂಡ ತುಂಬ ಬದಲಾವಣೆಗಳಾಗಿದ್ದವೆ ಹಾಗೂ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದವೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಮತ್ತು ಕಾಣ್ತಾ ಇದ್ದೇವೆ ಎಲ್ಲ ರೀತಿಯ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಲ್ಲಿ ಕೂಡ ಒಂದು ಮೌಲ್ಯವರ್ಧನೆ ಅನ್ನುವಂಥ ಒಂದು ಶಬ್ದವನ್ನು ಕೇಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಮೀನಿನ ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಮತ್ತು ಇದನ್ನು ಯಾಕೆ ಮಾಡಬಹುದು ಮತ್ತು ಇದರ ಮಾರುಕಟ್ಟೆ ಅವಕಾಶಗಳೇನು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡಬೇಕು ಸರ್. ಮೊದಲನೇದಾಗಿ ಎಲ್ಲ ಸಮಸ್ತ ವೀಕ್ಷಕ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೀನು ಒಂದು ಅತ್ಯುತ್ತಮ ಪೌಷ್ಟಿಕಾಂಶಗಳುಳ್ಳ ಆಹಾರ. ನಾವು ಇತರೆ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ಆಹಾರಗಳಿಗೆ ನಾವು ಹೋಲಿಕೆ ಮಾಡಿದರೆ ಮೀನಿನಲ್ಲಿ ಅತಿ ಉತ್ಕೃಷ್ಟವಾಗಿ ಪೌಷ್ಟಿಕಾಂಶಗಳ ಅಂಶ ಇದೆ. ಇದನ್ನು ನಾವು ಪೌಷ್ಟಿಕಾಂಶಗಳ ಸಾರ ಅಂತಲೇ ಹೇಳ್ಬೋದು. ನಮಗೆ ದೇಹದ ಬೆಳವಣಿಗೆಗೆ ಏನೇನು ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇದೆ ಅದೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ಪೌಷ್ಟಿಕಾಂಶಗಳು ಮೀನು ಮತ್ತು ಮೀನಿನ ಮಾಂಸದಲ್ಲಿ ಇರ್ತದೆ. ಈ ಮೀನಿನ ಮಾಂಸದ ರಾಸಾಯನಿಕ ಬಗ್ಗೆ ನಾವು ಉದಾಹರಣೆ ತಗೊಂಡ್ರೆ ಮೀನಿನಲ್ಲಿ ಸಾಮಾನ್ಯವಾಗಿ 16-23 ಶೇಕಡಷ್ಟು ಸಸಾರಜನಕ ಅಂಶ ಇದೆ. ಈ ಸಸಾರಜನಕ ಅಂಶ ಯಾವುದೇ ಪ್ರಾಣಿಜನ್ಯ ಅಥವಾ ಸಸ್ಯಾಹಾರ ಜನ್ಯಗಳಲ್ಲಿ ಸಿಗುವುದಂತೂ ಬಹಳ ವಿರಳ. ಇದರ ಜೊತೆಗೆ ಈ ಮೀನಲ್ಲಿ ಈ ಸಸಾರ ಜನಕದಲ್ಲಿ ಅಮೈನೋ ಆಮ್ಲಗಳಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಲೈಸಿನ್ ಮತ್ತು ಮಿಥಿಯೋನೈನ್ ಎಂಬ ಅಮೈನೋ ಆಮ್ಲಗಳು ಅತಿ ಹೇರಳವಾಗಿ ಇರೋದ್ರಿಂದ ಇದು ನಮ್ಮ ದೇಹದ ಬೆಳವಣಿಗೆಗೆ ಬಹಳ ಅತ್ಯಮೂಲ್ಯವಾದದ್ದು. ಇದರ ಜೊತೆಗೆ ಮೀನಲ್ಲಿ ಸುಮಾರು 70-80% ನೀರಿನ ಅಂಶ ಇದೆ. ಸುಮಾರು 1-8% ಕೊಬ್ಬಿನಂಶ ಇರ್ತದೆ. ಇದೆಲ್ಲವೂ ಈ ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಮೀನಲ್ಲಿ ಸಿಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಆದರೆ ಈ ಮೀನಲ್ಲಿರೋ ಕೊಬ್ಬಿನ ಅಂಶ, ಸಾಮಾನ್ಯವಾಗಿ ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ನಾವು ಹೇಳ್ತೀವಿ, ಯಾಕಂದರೆ ಅದು ಹೃದ್ರೋಗ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ. ಆದರೆ ಮೀನಿನಲ್ಲಿರುವ ಈ ಕೊಬ್ಬಿನ ಅಂಶ, ನಾವೇನು ಹೇಳ್ತೀವಿ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಇದು ಅತ್ಯಧಿಕವಾಗಿ ಮೀನಲ್ಲಿರೋದ್ರಿಂದ ಇದರಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ ನಾವು. ಇದು ಅಸಂತೃಪ್ತ ಅಮೈನೋ ಆಮ್ಲಗಳು ಅಂತ ನಾವು ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ. ಇದರಲ್ಲಿ ಈ ಒಮೆಗಾ 3 ನಾವು ದಿನನಿತ್ಯ ನಾವು ಸೇವಿಸಿದರೆ ಅದು ಈ ಹೃದ್ರೋಗಕ್ಕೆ ಬರುವ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ಅಡಿ ದೃಢಪಟ್ಟಿದೆ. ಒಮೆಗಾ 3 ಮೀನಲ್ಲಿ ಅತಿ ಹೆಚ್ಚಾಗಿ ಸಿಗೋದ್ರಿಂದ ನಮ್ಮ ಸಾಮಾನ್ಯ ಜನರು ಈ ಮೀನನ್ನು ಪ್ರತಿನಿತ್ಯ ಸೇವಿಸಿದರೆ ಈ ಹೃದ್ರೋಗ ಸಮಸ್ಯೆಗಳನ್ನು ನಿವಾರಣೆ ಆಗ್ಬೋದಂಥೇಳಿ ವೈಜ್ಞಾನಿಕ ದೃಢಪಟ್ಟಿರೋದು ಇದರಲ್ಲಿ ನಾನು ಹೇಳಿದ್ದೇನೆ. ಇದರ ಜೊತೆಗೆ ಮೀನಿನ ಎಣ್ಣೆಯಲ್ಲಿ ಈ ತುಂಬ ಪ್ರಾಮುಖ್ಯವಾದ ಜೀವಸತ್ವಗಳಾದ ವಿಟಮಿನ್ ಎ ಆ್ಯಂಡ್ ಡಿ ಇದು ಅತಿ ಹೇರಳವಾಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದರ ಜೊತೆಗೆ ಈ ಬಿ ಸಮುದಾಯದ ಜೀವಸತ್ವ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಅಥವಾ ನಮ್ಮ ಈ ಅಯೋಡಿನ್ ಥೈರಾಯ್ಡ್ಗೆ ಈ ಪ್ರಾಬ್ಲಮ್ ಆಗ್ತಾ ಎಲ್ಲ ಕಡೆ ಈಗ ಅದರಲ್ಲಿ ಏನಂದರೆ ಅಯೋಡಿನ್ ಡೆಫಿಷಿಯನ್ಸಿ ಆದರೆ ಥೈರಾಯ್ಡ್ ಬರುತ್ತಂತಿದೆ. ಈ ಅಯೋಡಿನ್ ಅತಿ ಹೆಚ್ಚಾಗಿರೋದು, ಸೆಲೆನಿಯಮ್ ಅನ್ನು ಹೆಚ್ಚಾಗಿರೋದು, ಮತ್ತು ಈ ನಮ್ಮ ದೇಹದಲ್ಲಿ ಈ ಕಿಣ್ವಗಳು ಅಂತ ಹೇಳಿದೆ ಎಂಜೈಮ್ ಆಕ್ಟಿವಿಟಿ ಆಗಬೇಕಂದ್ರೆ ಅದಕ್ಕೆಲ್ಲ ಈ ಸೋಡಿಯಮು ಕ್ಯಾಲ್ಸಿಯಮು ಪೊಟಾಷಿಯಮು ಇವೆಲ್ಲ ಖನಿಜಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ಮೀನನ್ನು ನಾವು ಪೌಷ್ಟಿಕಾಂಶಗಳ ಸಾರ ಅಂದರೆ ಯಾಕೆ ಹೇಳ್ತೀವಿ ಅಂತೇಳಿ ಎಲ್ಲ ತರಹದ ಪೌಷ್ಟಿಕಾಂಶಗಳು ಈ ಮೀನಲ್ಲಿದೆ. ನಮ್ಮ ದೇಹದ ಬೆಳವಣಿಗೆಗೆ ಏನು ಅವಶ್ಯಕತೆ ಇದೆ ಆ ಎಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲ ಪೌಷ್ಟಿಕಾಂಶಗಳ ಸಾರ ಇರೋದ್ರಿಂದ ಈ ಮೀನನ್ನು ನಾವು ಉತ್ತಮ ಗುಣಮಟ್ಟದ ತಾಜಾತನ ಕಾಪಾಡಿಕೊಂಡು ಹಾಗೂ ಭಾರತ ಸರ್ಕಾರದ ಭದ್ರತೆ ಮತ್ತು ಸುರಕ್ಷತೆ ಮಾನದಂಡಗಳನ್ನು ಅಳವಡಿಸಿ ನಾವು ಇದನ್ನು ಸಂಸ್ಕರಣೆ ಮಾಡಿದರೆ, ಯಾಕಂದರೆ ಮೀನಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಸಾಮಾನ್ಯವಾಗಿ ರೋಗಕಾರಕ ಸೂಕ್ಷ್ಮಾಣುಜೀವಿಗಳಿಗೆ ಬೇಗ ಹದೆಗೆಡುವಂಥ ಪರಿಸ್ಥಿತಿ ಬರೋದ್ರಿಂದ ನಾವು ಇದನ್ನು ಜೋಪಾಸಣೆ ಮಾಡಬೇಕು, ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇಂಥ ಮೀನುಗಳನ್ನು ನಾವು ಮೌಲ್ಯವರ್ಧನೆಗೆ ಉಪಯೋಗ ಮಾಡಬಹುದಾಗಿದೆ. ಇದು ಈ ಮೌಲ್ಯವರ್ಧನೆ ಅಂತ ಹೇಳಿದರೆ ಸರ್, ಮೀನಿನ ಮೌಲ್ಯವರ್ಧನೆ ಯಾಕಾಗಿ ಮಾಡಬೇಕು, ಹೇಗೆ ಇದು? ಈ ಮೀನಿನ ಮೌಲ್ಯವರ್ಧನೆ ಅಂದರೆ ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಹೇಳೋದಾದರೆ ಒಂದು ವಸ್ತುವನ್ನು ನಾವು ಮಾರ್ಪಾಡು ಮಾಡಿ ನೈಸರ್ಗಿಕವಾಗಿ ಒಂದು ವಸ್ತು ಇರುತ್ತೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದು. ಆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ ಪ್ರಾಡಕ್ಟು ಈ ಮಾರುಕಟ್ಟೆಯಲ್ಲಿ ನಿಗದಿತ ಬೆಲೆಕ್ಕಿಂತ ದ್ವಿಗುಣ ಬೆಲೆಗೆ ಮಾರುವಂಥ ಪ್ರಕ್ರಿಯೆ. ನಾನು ಉದಾಹರಣೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನೀವು 1 ಕೆಜಿ ಬಂಗಡೆ ಮೀನು ತೊಗೊಂಡ್ರೆ ಅದರದ್ದು ದರ ಸಾಮಾನ್ಯವಾಗಿ 150 ರೂಪಾಯಿಂದ 200 ರೂಪಾಯಿ ಇರುತ್ತೆ. ಅದೇ ಮೀನನ್ನು ನಾವು ಅದರಲ್ಲಿ ಇನ್ಎಡಿಬಲ್ ಪೋರ್ಷನ್ಸ್ ಎಲ್ಲ ತೆಗೆದು ಒಂದು ಒಳ್ಳೆ ರೀತಿಯ ನಾರ್ಮಲಿ ಅವೈಲೇಬಲ್ ಪ್ಯಾಕೇಜಲ್ಲಿ ಪ್ಯಾಕ್ ಮಾಡಿ ಈ ಐಸಲ್ಲಿ ನಾವು ಅದನ್ನು ಮಾರಿದರೆ ಅದರ ಮಾರುಕಟ್ಟೆ ಬೆಲೆನೇ ಅದರ ದ್ವಿಗುಣಗೊಳ್ಳುವ ಸಾಧ್ಯತೆ ಇರುತ್ತೆ. ಈ ಒಂದು ಎಕ್ಸಾಂಪಲ್ ನಾನು ನೋಡಿದೆ, ಇದನ್ನು ನಮ್ಮ ಮೌಲ್ಯವರ್ಧನೆ ಅಂತಲೇ ಹೇಳ್ತೀವಿ. ಈ ಮೌಲ್ಯವರ್ಧನೆ ಅಂತ ಹೇಳಿದರೆ ಒಂದು ಅಂದರೆ ನಮಗೆ ಹೆಚ್ಚಿನ ಲಾಭ ಗಳಿಸ್ಬೋದು ಒಂದು, ಮತ್ತು ಈ ಅತಿ ಹೆಚ್ಚಾಗಿ ದೊರೆಯುವ ಮೀನು ಅಂದರೆ ಮಾರುಕಟ್ಟೆಯಲ್ಲಿ ಈಗ ಜಾಸ್ತಿ ರೇಟಿಂದ ಮೀನುಗಳನ್ನು ತೊಗೊಂಡು ನೀವು ಮೌಲ್ಯವರ್ಧನೆ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇದರ ಅತಿ ಹೆಚ್ಚಾಗಿ ದೊರೆಯುವಂಥ ಮೀನುಗಳು, ಕಡಿಮೆ ದರದಲ್ಲಿ ಸಿಗುವಂಥ ಮೀನುಗಳನ್ನು ಉತ್ತಮ ರೀತಿಯಲ್ಲಿ ಜೋಪಾಸಣೆ ಮಾಡಿ ಸಂಸ್ಕರಣೆ ಮಾಡಿ ಅದರಿಂದ ನಾವು ಮೌಲ್ಯವರ್ಧನೆ ಮಾಡಬೇಕಾಗಿದೆ. ಮತ್ತು ಈ ಮೌಲ್ಯವರ್ಧನೆಗೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಸಪ್ಲಿಮೆಂಟ್ರಿ ಅಡಿಟಿವ್ಸ್ ಅಂತ ನಾವು ಯೂಸ್ ಮಾಡ್ತೀವಿ, ಅದರೂ ಸಹ ಉತ್ತಮ ಗುಣಮಟ್ಟದಾಗಿರಬೇಕು. ಆಮೇಲೆ ಈ ಇದೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿದ್ಮೇಲೆ ತಯಾರಿ ಮಾಡಿದ್ಮೇಲೆ ಮಾರುಕಟ್ಟೆ ಅನ್ನೋದು ಒಂದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಅಂದರೆ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾವು ಸರಬರಾಜು ಮಾಡಬೇಕಂದ್ರೆ ಅದರದ್ದು ಆ ಗ್ಲಿಮ್ಸನ್ನು ನಾವು ನೋಡಬೇಕಾಗಿರುತ್ತೆ, ಸ್ಟ್ಯಾಂಡರ್ಡ್ಸನ್ನು ನೋಡಬೇಕಾಗಿರುತ್ತೆ. ಅಂದರೆ ಸಡನ್ ಆಗಿನೂ ಮಾರುಕಟ್ಟೆಗೆ ಹೋಗಿ ಮಾರ್ಲಿಕ್ಕೆ ಆಗೋದಿಲ್ಲ. ನಾವು ಓವರಲ್ಲ ಹೇಳಬೇಕಂತ ಹೇಳಿದರೆ ನೀವು ಮೌಲ್ಯವರ್ಧನೆ ಮಾಡಿದರೆ ಅದನ್ನು ನೀವು ಫಾರಿನ್ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ನಿಮಗೆ ನಾರ್ಮಲ್ ದರ ಸಿಗೋದಕ್ಕಿಂತ ಅದಕ್ಕಿಂತ ಜಾಸ್ತಿ ದರ ಸಿಗುವುದಂಥ ಒಂದು ಪ್ರಕ್ರಿಯೆ, ಇದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈ ಮೌಲ್ಯವರ್ಧನೆಯಿಂದ ನಾವು ಏನೇನು ಮಾಡಲಿಕ್ಕೆ ಸಾಧ್ಯ ಉಂಟು ಸರ್? ಈ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ನೀವು ತಯಾರಿಕೆ ಮಾಡಿದರೆ ಒಂದು ಜನರ ರುಚಿ ಮತ್ತು ಅವರ ಬೇಡಿಕೆ ಇದೇನಾಗಿದೆ ಅಂತ ಹೇಳಿದರೆ ನೋಡಿ, ಈ ಬೇರೆ ಬೇರೆ ಕಲಿನರಿ ರೆಸಿಪಿಯನ್ನು ನಾವು ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪನ್ನಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಗೋವಾ ಸ್ಟೇಟಿಂದ ಇಲ್ಲಿದ್ದಾರೆ ಅಥವಾ ಚೆನ್ನೈಯಿಂದ ಸ್ಟೇಟಿಂದ ಇದ್ದಾರೆ, ಅವ್ರದೇ ಆದ ಒಂದು ಪ್ರಾದೇಶಿಕ ರೆಸಿಪಿಯನ್ನು ನಾವು ಬಳಸಿ ಆ ಪ್ರಾಡಕ್ಟನ್ನು ಇಲ್ಲಿರೋ ಜನರಿಗೆ ತಲುಪಿಸುವಂಥ ಒಂದು ಪ್ರಕ್ರಿಯೆ. ಈಗ ನಾವು ಕರ್ನಾಟಕದವರು ಗೋವಾ ಹೋಗಿರ್ತೀವಿ, ಅಲ್ಲಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಡಿಶ್ ಸಿಗೋದಿಲ್ಲ. ಹಾಗೆ ಆಯಾ ಪ್ರದೇಶದ ಜನ ಬಂದು ಮಂಗಳೂರಲ್ಲಿ ಇರುವಾಗ ಅವರಿಗೆ ಅವರದೇ ಆದ ಒಂದು ಟೇಸ್ಟನ್ನು ಸಿಗುವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ನಾವು ಮೌಲ್ಯವರ್ಧನೆ ಮಾಡುವಂಥ ಒಂದು ಪ್ರಕ್ರಿಯೆ. ಇದರಲ್ಲಿ ಸಾಗರೋತ್ಪನ್ನಗಳನ್ನು ಹೇಳ್ತೀವಿ ನಾವು, ಸಮುದ್ರದಲ್ಲಿ ಸಿಗುವಂಥ ಎಲ್ಲ ಥರದ ಮೀನುಗಳಿಂದ ನಾವು ಈ ಮೌಲ್ಯವರ್ಧನೆ ಮಾಡ್ಬೋದು. ಈಗ ನಾನು ಇಲ್ಲಿ ಮೀನಂತ ಮಾತಾಡಿದರೆ ಬರೀ ಮೀನು ಇರೋದಿಲ್ಲ, ಇದರಲ್ಲಿ ಮೀನು ಜೊತೆ ಸಿಗಡಿ ಇರುತ್ತೆ, ಈ ಪಚೆಲೆ ಇರುತ್ತೆ, ಮೊಲಸ್ಕನ್ ಸೆಲ್ಫಿಶ್ ಅಂತ ಹೇಳ್ತೀವಿ ನಾವು, ಇವೆಲ್ಲ ಸೇರುತ್ತೆ ಇದರಲ್ಲಿ. ಮತ್ತೆ ಇದು ನೀವು ಸಾಮಾನ್ಯವಾಗಿ ಮೌಲ್ಯವರ್ಧನೆ ಮಾಡಿದರೆ ಜನರ ಆರ್ಥಿಕ ಗುಣಮಟ್ಟ ಸುಧಾರಿಸುತ್ತದೆ, ಮತ್ತೆ ದೇಹಕ್ಕೆ ಬೇಕಾಗುವ ಎಲ್ಲಾ ತರದ ಪೌಷ್ಟಿಕಾಂಶಗಳು ನಮಗೆ ಸಿಗುತ್ತೆ. ಇದಲ್ಲದೆ ಈ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ಗೆ ಲಗ್ಗೆ ಇಡಬಹುದು. ನೀವು ನಿಮಗೇನು ಗೊತ್ತಿರೋದೇ ಇಲ್ಲ, ಅದು ನಾವು ಪ್ರಾಡಕ್ಟ್ ಅನ್ನ ಮಾಡಿ ಲೋಕಲಿ ಮಾರ್ತಾ ಇರ್ತೀವಿ, ಅದನ್ನ ಉತ್ತಮ ರೀತಿಯ ಬ್ರ್ಯಾಂಡ್ಗಳನ್ನ ಮಾಡಿ ತಮ್ಮದೇ ಆದ ಟ್ರೇಡ್ ಮಾರ್ಕ್ ಮಾಡಿ ಉತ್ತಮ ರೀತಿಯ ಲೈಸೆನ್ಸ್ಗಳನ್ನ ಮಾಡಿ ತಾವು ಮಾರುವಂತ ಪ್ರಕ್ರಿಯೆ. ಮತ್ತೆ ಇದರ ಜೊತೆಗೆ ಪರ್ಟಿಕ್ಯುಲರ್ಲಿ ನಾವು ಮಹಿಳೆಯರ ಸಬಲೀಕರಣವನ್ನು ನಾವು ಸಫಲಗೊಳಿಸಬಹುದು ಇದರಲ್ಲಿ. ಯಾಕಂದ್ರೆ ಮಹಿಳೆಯರು ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಬೇರೆ ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ತಮ್ಮದೇ ಆದ ಒಂದು ಜೀವನವನ್ನು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಮೂಲಕ ಅವರು ಸಫಲಗೊಳಿಸಬಹುದು. ಇದು ಅಲ್ಲದೆ ಈ ಭಾರತ ಸರ್ಕಾರದ ಯೋಜನೆಯಾದ ಈ PMFME ಯೋಜನೆಯಡಿಯಲ್ಲಿ ಒಂದು ಕಿರು ಆಹಾರ ಉದ್ಯಮನ ಸ್ಥಾಪಿಸಲಿಕ್ಕೆ ಒಂದು ಆರ್ಥಿಕ ಸವಲತ್ತು ಸಹ ಇದೆ. ಈ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಕರಾವಳಿ ಭಾಗದ ಮಹಿಳಾ ಮೀನುಗಾರರು ಈ ಸವಲತ್ತನ್ನು ಪಡೆದು ಅವರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಅವರದೇ ಆದ ಒಂದು ಇದರಲ್ಲಿ ತಮ್ಮ ಸ್ಥಾಪನೆ ಮಾಡಿಕೊಂಡಿದ್ದಾರೆ, ಹಾಗೂ ಮಾರುಕಟ್ಟೆಗೂ ಸಹ ಅವರು ಈ ಪ್ರಾಡಕ್ಟ್ಗಳನ್ನು ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮೌಲ್ಯವರ್ಧನೆ ಪ್ರಯೋಜನಗಳು ನಾವು ಇದೆಲ್ಲ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಸರಿ, ಇಷ್ಟೆಲ್ಲ ಪ್ರಯೋಜನಗಳು ಮೌಲ್ಯವರ್ಧನೆಯಲ್ಲಿ ಇದ್ದಾವೆ. ಈಗ ಈ ಮೌಲ್ಯವರ್ಧನೆ ಮಾಡುವಾಗ ನಾವು ಏನೇನು ಅಂಶಗಳನ್ನೆಲ್ಲ ಮುಖ್ಯವಾಗಿ ಗಮನಿಸಬೇಕು? ಮೊದಲನೇದಾಗಿ ಮೀನಿನ ಮೌಲ್ಯವರ್ಧನೆಗೆ ಬಳಸುವ ಮೀನಿನ ಗುಣಮಟ್ಟ. ಯಾಕಂದ್ರೆ ಕ್ವಾಲಿಟಿ ಆಲ್ವೇಸ್ ಮ್ಯಾಟರ್ಸ್ ಅಟ್ ದಿ ಎಂಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಗುಣಮಟ್ಟ, ತಾಜಾತನ ಹಾಗೂ ಇತರೆ ವಸ್ತುಗಳ ಗುಣಮಟ್ಟವೂ ಸಹ ನಾವು ಇಲ್ಲಿ ನೋಡಬೇಕಾಗಿದೆ. ಯಾಕಂದ್ರೆ ಮೌಲ್ಯವರ್ಧನೆ ಮೀನಿನ ಉತ್ಪನ್ನಗಳ ಗುಣಮಟ್ಟವನ್ನು ನಿರ್ಧರಿಸುತ್ತಂತ ನಾವು ಹೇಳಬಹುದು ಇಲ್ಲಿ. ಮತ್ತೆ ಮೌಲ್ಯವರ್ಧನೆಗೆ ಬಳಸುವ ಮೀನು ಹಾಗೂ ಬೇಕಾಗುವ ಇತರೆ ವಸ್ತುಗಳು ಹೆಚ್ಚಿನ ವರ್ಷದ ಕಾಲ ಅದು ಲಭ್ಯವಿರಬೇಕು. ಅಂದ್ರೆ ಈ ಮೌಲ್ಯವರ್ಧನೆ ಪ್ರಾಡಕ್ಟ್ ಅನ್ನ ನಾವು ಮಾಡಿದ್ರೆ ಆ ಕೀಪಿಂಗ್ ಕ್ವಾಲಿಟಿ ಸೆಲ್ಫ್ ಲೈಫ್ ಸಾಮಾನ್ಯವಾಗಿ ಕನ್ಸಿಡರಬಲ್ ಟೈಮ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದಿನ ಎರಡು ದಿನ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಜಾಸ್ತಿ ದಿನ ಇಡುವಂತ ಒಂದು ಪ್ರಕ್ರಿಯೆ. ಮತ್ತೆ ಇದರಲ್ಲಿ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳು ತಯಾರಿಸುವಾಗ ಈ ಗ್ರಾಹಕರ ಅವಶ್ಯಕತೆಗಳು ಒಂದು, ಮತ್ತೆ ಗ್ರಾಹಕರು ಕೊಳ್ಳುವ ಸಾಮರ್ಥ್ಯ ಅವನು ನೋಡಬೇಕಾಗುತ್ತೆ, ಶೇಖರಣೆಯ ವಿಧಾನಗಳು, ವಿವಿಧ ತಂತ್ರಜ್ಞಾನವನ್ನು ಬಳಸಿ ಈ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳು ತಯಾರಿಸುವ ಯಂತ್ರಗಳ ಬಗ್ಗೆ ನಾವು ಇದರ ಬಗ್ಗೆ ಗಮನ ಇರಿಸಬೇಕಾಗುತ್ತೆ. ಅದು ಅಲ್ಲದೆ ಈಗ ನಾವು ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ವಿವಿಧ ತಂತ್ರಜ್ಞಾನವನ್ನು ಬಳಸಿ, ಆದರೆ ಇದು ಯಾವ ರೀತಿ ನೀವು ಮಾರುಕಟ್ಟೆಗೆ ಮಾರುವಂಥದ್ದೊಂದು ಪ್ರಕ್ರಿಯೆ ನೋಡಬೇಕಾಗುತ್ತೆ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಅದೊಂದು ನಾವು ಅದನ್ನು ನೋಡಬೇಕಾಗುತ್ತೆ. ಮತ್ತು ಇದು ಅಲ್ಲದೆ ಈ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳ ತಯಾರಿಕೆ ತರಬೇತಿ ಕಾರ್ಯಕ್ರಮವನ್ನು ನಾವು ಮೇಜರಾಗಿ ಈ ಮಹಿಳಾ ಮೀನುಗಾರರಿಗೆ ಅಥವಾ ಈ ಸ್ಕೂಲ್ ಡ್ರಾಪ್ಔಟ್ಸ್ ಇರ್ಬೋದು ಅಥವಾ ಯೂತ್ಸ್ ಇರ್ಬೋದು ಅಥವಾ ಈ ಅನ್ಎಂಪ್ಲಾಯ್ಡ್ ಯೂತ್ಸ್ ಇರ್ತಾರೆ, ಕೆಲಸ ಇಲ್ಲದೆ ಅವರು ಇರ್ತಾರೆ, ಅವರಿಗೆಲ್ಲ ನಾವು ಈ ಥರ ಸಂಸ್ಥೆಗೆ ಅವರಿಗೆ ಬರಮಾಡಿಕೊಂಡು ವಿವಿಧ ಆರ್ಥಿಕ ಯೋಜನೆ ಅಡಿಯಲ್ಲಿ ಅವರಿಗೆ ನಾವು ತರಬೇತಿ ನೀಡಿ ಇದೆಲ್ಲ ಮಾಡಿದರೆ ಇದೆಲ್ಲ ನಾವು ಗಮನಿಸಬೇಕು. ಯಾಕಂದ್ರೆ ನಾವು ಯಾರಿಗೆ ಟ್ರೈನಿಂಗ್ ಮಾಡಬೇಕು ಎಂಡ್ ಯೂಸರ್ಸಿಗೆ ಅಂತ ಇದರಲ್ಲಿ ಬಹಳ ಮುಖ್ಯವಾಗೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಂ ಸರಿ, ಇದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು. ಈಗ ಏನೇನು ಇದಕ್ಕೆ ವಿಷಯಗಳು ಬೇಕಾಗ್ತವೆ ಸರ್ ಮುಖ್ಯವಾಗಿ? ಈಗ ನಾನು ತಮಗೆ ಆಲ್ರೆಡಿ ಹೇಳಿದಾಗೆ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳು ಅಂದರೆ ಈ ಮೀನು ಆಗ್ಬೋದು ಅಥವಾ ಸೆಲ್ಫಿಶ್ ಅಂತ ಆಗ್ಬೋದು, ಮೊಲಸ್ಕನ್ ಸೆಲ್ಫಿಶ್ ಅಂತ ಆಗ್ಬೋದು, ಸಾಗರದಲ್ಲಿ ಸಿಗುವ ಎಲ್ಲ ಮೀನು ಮತ್ತು ಈ ಸೆಲ್ಫಿಶ್. ಇದಲ್ಲದೆ ಈ ಒಳನಾಡು ಭಾಗದಲ್ಲಿ ಫ್ರೆಶ್ ವಾಟರ್ ಫಿಶನ್ನು ಸಹ ಈ ಕೆರೆ ಕೊಳಗಳಲ್ಲಿ ನದಿಗಳಲ್ಲಿ ಡ್ಯಾಮ್ಗಳಲ್ಲಿ ಅಂಥ ಮೀನುಗಳನ್ನು ಸಹ ಇದಕ್ಕೆ ನಾವು ಬಳಸ್ಬೋದು. ಒಂದು ಮೊದಲನೇದಾಗಿ ಈ ಮದ್ಮಾಲ್ ಅಂತ ಮೀನು ನಾವು ಎಲ್ಲರೂ ಕೇಳಿರ್ತೀವಿ, ಪಿಂಕ್ ಪರ್ಚ್ ಅಂತ, ಅದು ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಸಿಗುವಂಥದ್ದು ಮತ್ತು ಕಡಿಮೆ ದರದಲ್ಲಿ ಸಿಗುವಂತ ಇರೋದ್ರಿಂದ ಮತ್ತು ಆ ಮೀನಲ್ಲಿ ಈ ವೈಟ್ ಮೀಟ್ ಜಾಸ್ತಿ ಇರೋದ್ರಿಂದ ಅದು ಶೇಖರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ಇದರ ಜೊತೆಗೆ ಕಲ್ಲೂರ್ ಅಂತ ಹೇಳ್ತೀವಿ, ರಿಬ್ಬನ್ ಫಿಶ್ ಅಂತ ಹೇಳ್ತೀವಿ, ಸಿಗಡಿ, ಈ ಪಚ್ಚಿಲೆ, ಮರುವಾಯಿ ಮತ್ತು ಸಿಹಿನೀರು ಮೀನುಗಳು, ಇವೆಲ್ಲ ಕಡಿಮೆ ದರದಲ್ಲಿ ಸಿಗುವಂಥ ಮೀನುಗಳನ್ನು ನಾವು ಮೌಲ್ಯವರ್ಧನೆಗೆ ಉಪಯೋಗ ಮಾಡ್ಬೋದು. ಇದಲ್ಲದೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನಾವು ಉತ್ಪನ್ನಗಳನ್ನು ಮಾಡೋದ್ರಿಂದ ಇತರೆ ವಸ್ತುಗಳದು ಅನ್ನು ಸಹ ನಾವು ಇದರಲ್ಲಿ ಗಮನ ಇಡಬೇಕಾಗುತ್ತೆ. ಇತರ ವಸ್ತುಗಳಂದ್ರೆ ಯಾವ? ಈಗ ನಾನು ಇದು ಹೇಗೆ ಹೇಳಿದೆ ಅಂದರೆ, ಈಗ ನೀವು ಮೀನಿನ ಉಪ್ಪಿನಕಾಯಿ ಮಾಡ್ತೀರಿ, ಮೀನಿನ ಉಪ್ಪಿನಕಾಯಿ ಮೀನು ಒಂದು ಬೇಕು, ಅದರ ಜೊತೆಗೆ ಉಪ್ಪಿನಕಾಯಿಗೆ ಬೇರೆ ಬೇರೆ ರಾಸಾಯನಿಕಗಳು ಬೇಕು ನಮಗೆ, ಅದರದ್ದು ಗುಣಮಟ್ಟನ ಸಹ ಇಂಪಾರ್ಟೆಂಟು, ಅವು ಸಹ ಅತಿ ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗುವಂತ ಆಗಬೇಕು. ಅಂದರೆ ಮೀನು ಕಮ್ಮಿ ರೇಟಿಗೆ ಸಿಕ್ಬಿಟ್ರೆ ನಿಮಗೆ ಆ ಬೇರೆ ವಸ್ತುಗಳು ಜಾಸ್ತಿ ರೇಟ್ ಇದ್ರೆ ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಇವೆಲ್ಲ ಅಂಶಗಳನ್ನು ನಾವು ಗಮನಕ್ಕೆ ತಗೊಂಡು ನಾವು ಈ ಮೌಲ್ಯವರ್ಧನೆಗೆ ಶುರು ಮಾಡಬೇಕಾಗಿದೆ. ಈಗ ಮುಖ್ಯವಾಗಿ ನಾವು ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಒಬ್ಬ ಎಂಟರ್ಪ್ರೆನರ್ ಏನೇನು ಮಾಡಬಹುದು, ಏನೇನು ವಿಷಯಗಳನ್ನು ಅವನು ಗಮನಿಸಬೇಕು? ಈಗ ಸಾಮಾನ್ಯವಾಗಿ ನಮಗೆ ಫ್ರೆಶ್ ಫಿಶ್ ಸಿಗುತ್ತೆ, ಇದು ಸಮುದ್ರದ ಮೀನು ಆಗ್ಬೋದು ಅಥವಾ ಸಿಹಿ ನೀರು ಮೀನು ಸಹ ಆಗ್ಬೋದು. ಆ ಮೀನನ್ನು ಇದೇ ಮೊದಲೇನೆ ಹೇಳಿದ ಹಾಗೆ ಕಡಿಮೆ ದರದಲ್ಲಿ ಸಿಗುವಂಥ ಮೀನನ್ನು ತಗೊಬಂದು ಆ ಮಾಂಸವನ್ನು ಬೇರ್ಪಡಿಸಿ ನಾವು ಟೆಕ್ನಿಕಲಿ ನಾವೇನು ಹೇಳ್ತೀವಿ ಸುರುಮಿ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಮೀಟನ್ನು ತೆಗೆದು ಆ ಮೀಟನ್ನು ರಿಪೀಟೆಡ್ ಆಗಿ ವಾಶ್ ಮಾಡಿ ನಾವು ಕೆಲವು ಪ್ರೋಟೀನ್ಗಳನ್ನು ಮಾತ್ರ ನಾವು ಮೈ ಫೈಬ್ರರ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ ಅದನ್ನು ಮಾತ್ರ ರಿಟರ್ನ್ ಮಾಡಿಕೊಂಡು ಅದು ಒಂದು ಪೇಸ್ಟ್ ಫಿಶ್ ಪೇಸ್ಟ್ ಆಗುತ್ತೆ. ಅದರಿಂದ ನಾವು ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ಬೋದು. ಮೊದಲನೇದಾಗಿ ತಮಗೆ ಹೇಳಿದಾಗೆ ಮೀನಿನ ಸಾಸಿಸ್ ತಾವು ಕೇಳಿರ್ತೀರಿ, ಯಾಕಂದರೆ ಮಾರುಕಟ್ಟೆಗಳಲ್ಲಿ ಚಿಕನ್ ಸಾಸೆ ಸಿಗುತ್ತೆ, ಪೋರ್ಕ್ ಸಾಸ್ ಸಿಗ್ತಾ ಇದೆ, ಬೆಸ್ಟ್ ಅದೇ ಥರನೇ ಮೀನಿನ ಸಾಸ್. ಇದು ಜಾಪನೀಸ್ ಟೆಕ್ನಾಲಜಿ ಆಗಿರೋದ್ರಿಂದ ಇದು ಪಾಶ್ಚರೈಸ್ ಪ್ರಾಡಕ್ಟು, ರೆಡಿ ಟು ಈಟ್, ಆ ಸಚ್ ನಾವು ಹಾಗೆ ತಿನ್ಬೋದು. ಈ ಯಾವುದೇ ನೀವು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಹೋದರೆ ಸಾಮಾನ್ಯವಾಗಿ ಚಿಕನ್ ಸಾಸೇಜ್ ಮತ್ತು ಇವೆಲ್ಲ ಬೇರೆ ಥರ ಸಾಸೇಜ್ಗಳು ಸಪ್ಲೈ ಮಾಡ್ತಾರೆ. ಆದರೆ ಮೀನಿನ ಸಾಸೇಜ್ ತುಂಬ ವಿರಳವಾಗಿರೋದ್ರಿಂದ ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋದ್ರಿಂದ ಬಟ್ ಇದು ನಮ್ಮ ಈ ಎಂಟರ್ಪ್ರೈಸನ್ನು ಶುರು ಮಾಡಬೇಕಾಗಿದೆ. ಇದರ ಜೊತೆಗೆ ಈ ಫ್ರೈ ಮಾಡಿ ತಿನ್ನುವಂಥ ಪದಾರ್ಥಗಳು, ಮೀನಿನ ಚಕ್ಕುಲಿ, ಮೀನಿನ ಸಂಡಿಗೆ, ಮೀನಿನ ಹಪ್ಪಳ, ಮೀನಿನ ಉಂಡೆ, ಇವೆಲ್ಲ ಹಾಗೆ ಫ್ರೈ ಮಾಡಿ ತಿನ್ನುವಂಥದ್ದು. ಇದರ ಜೊತೆಗೆ ಮೀನಿನ ಚಟ್ನಿ, ಸಿಗಡಿ ಚಟ್ನಿ ಅಥವಾ ಮೀನಿನ ಫಿಂಗರ್ ಚಿಪ್ಸು, ಮೀನಿನ ಉಪ್ಪಿನಕಾಯಿ, ಸಿಗಡಿ ಉಪ್ಪಿನಕಾಯಿ, ಮೀನಿನ ಕಟ್ಲೆಟು, ಇದರ ಜೊತೆಗೆ ಸುಧಾರಿತ ವಿಧಾನಗಳಿಂದ ಸಂಸ್ಕರಿದ ಒಣ ಮೀನು. ಯಾಕಂದರೆ ಈಗ ಫಿಶಿಂಗ್ ಸೀಸನ್ ಬ್ಯಾನ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 2 ತಿಂಗಳಷ್ಟು, ಆವಾಗ ನಮ್ಮ ಮೀನುಗಾರರಿಗೆ ಯಾವುದೇ ರೀತಿಯಲ್ಲಿ ಕೆಲಸ ಇರೋದಿಲ್ಲ, ಯಾಕೆ ಸಮುದ್ರ ಇಳಿಲಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಪದಾರ್ಥಗಳನ್ನು ಅವರು ಇಂಥ ಟೈಮಲ್ಲಿ ಮಾಡಿ ಮಾರುವಂಥ ಪ್ರಕ್ರಿಯೆ ಇದು. ಇದರ ಜೊತೆಗೆ ಈ ಸ್ಮೋಕ್ಡ್ ಫಿಶ್ ಅಂತ ಹೇಳ್ತೀವಿ, ಇದೆಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ಹೋಗಿ ನೋಡಿದರೆ ಇವೆಲ್ಲ ಭಾರಿ ಕಾಮನ್ ಆಗಿದೆ. ಅಂದರೆ ಇದೆಲ್ಲ ಮೌಲ್ಯವರ್ಧನೆ ತುಂಬ ಅತಿ ಹೆಚ್ಚಾಗಿದೆ. ಇದ್ರ ಜೊತೆಗೆ ಈ ಕ್ಯಾನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಂದರೆ ಮೀನನ್ನು ಎಡಿಬಲ್ ಮೀಟನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಬೇರೆ ಬೇರೆ ರೀತಿಯ ಇಂಡಿಯನ್ ಅವೈಲೇಬಲ್ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಬೇರೆ ಬೇರೆ ಕಲ್ಲಿನ ರೆಸಿಪಿಯನ್ನು ಪ್ರಾಕ್ಟೀಸ್ ಮಾಡಿ ನಾವು ಕ್ಯಾನು ಮತ್ತು ಇದರಲ್ಲಿ ಪೌಚ್ಗಳಲ್ಲಿ ಅದನ್ನು ಸುಮಾರು 121.1°C ನಾವು ಅದನ್ನು ಸಂಸ್ಕರಣೆ ಮಾಡ್ತೀವಿ. ಅದಕ್ಕೆ ಥರ್ಮಲ್ ಪ್ರಾಸೆಸಿಂಗ್ ಅಂತ ಹೇಳಿದ್ವಿ. ಆ ಥರ ಮಾಡಿದರೆ ಸುಮಾರು 2 ವರ್ಷಗಳ ಮೇಲೂ ನೀವು ಆ ಪ್ರಾಡಕ್ಟ್ಗಳನ್ನು ಹಾಗೆ ರೂಮ್ ಟೆಂಪರೇಚರ್ ಇಡುವಂಥ ಪ್ರಕ್ರಿಯೆ. ನೀವು ಅದು ಈ ಡಸ್ ನಾಟ್ ಇನ್ ಎನಿ ಫರ್ದರ್ ಪ್ರಾಸೆಸಿಂಗ್ ಟು ದ ಟೇಬಲ್, ಅಂದರೆ ನೀವು ಆ ರೆಡಿ ಇರುತ್ತೆ, ನೀವು ಈ ಚಪಾತಿನೋ ರೈಸೋ ಅಥವಾ ಪರೋಟನೋ ಅದರ ಮೇಲೆ ಹಾಕಿ ತಿನ್ನುವಂಥ ಪ್ರಕ್ರಿಯೆ, ಒಂಥರ ರೆಡಿ ಟು ಈಟ್. ರೆಡಿ ಟು ಈಟ್ ಇದನ್ನು ಈಗ ಮೈಯ ಮತ್ತು ಈ ಯಾವುದು MTR ಕಂಪ್ನಿ ನೋಡ್ತಾ ಇರ್ತೀರಿ ನೀವು, ಎಲ್ಲ ಥರದ ಮಸಾಲೆಗಳು ಸಿಗುತ್ತೆ, ರೆಡಿಮೇಡ್ ಸಿಗುತ್ತೆ, ನೀವು ಜಸ್ಟ್ ವಾರ್ ಮಾಡಿ ತಿನ್ನುವಂಥದ್ದು. ಆ ಥರ ಒಂದು ಟೆಕ್ನಾಲಜಿ ಇದೆ. ಇದರ ಜೊತೆಗೆ ಈ ಮೀನಿನ ನಗೆಟ್ಸು, ಪ್ಯಾಟೀಸು, ಏನೇನು ನಾವು ಈ ಚಿಕನ್ಗಳಲ್ಲಿ ಅಥವಾ ಬೇರೆ ಬೇರೆ ಮಾಂಸಗಳಲ್ಲಿ ಮಾಡ್ತೀವಿ, ಎಲ್ಲ ಥರದ ಮೌಲ್ಯವರ್ಧನ ಸಹ ಮೀನಲ್ಲೂ ಸಹ ನಾವು ಮಾಡ್ಬೋದು. ಈಗ ಇದನ್ನು ಮಾಡಬೇಕಂದ್ರೆ ಅವರಿಗೆ ಹೊಸ ಎಂಟರ್ಪ್ರಿನರ್ಗೆ ತುಂಬ ದುಡ್ಡು ಬೇಕಾಗ್ಬೋದು ಹೇಗೆ ಇದರಲ್ಲಿ? ಹೌದು, ತಾವು ಹೇಳಿದ ಹಾಗೆ ಸಾಮಾನ್ಯವಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆದರೆ ಭಾರತ ಗಣ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಮಹಿಳೆಯರ ಸಬಲೀಕರಣ ಇರ್ಬೋದು ಅಥವಾ ನಮ್ಮ ಮೀನುಗಾರರಿಗೆ ಒಂದು ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ಈ PMSSY ಒಂದು ಯೋಜನೆ, ಇದರ ಜೊತೆಗೆ ಈ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೀಡಿಯಂ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತೇಳಿ PMFME ಸ್ಕೀಮು, ODOP ಅಂತ ಇತ್ತು ಮೊದಲೇ, ಅದರಲ್ಲಿ ಈ ಸಬ್ಸಿಡಿಯನ್ನು ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರಲ್ಲಿ ಏನಂದರೆ ಸುಮಾರು 35-50% ಅವರಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ ಬಜೆಟಲ್ಲಿ 50% ಅಷ್ಟು ಸಬ್ಸಿಡಿ ಸಿಗುವಂಥ ಪ್ರಕ್ರಿಯೆ. ಈಗಾಗಲೇ ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯ ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗದಿಂದ ನಾವು ಕಳೆದ 3-4 ವರ್ಷದಿಂದ ನಿರಂತರವಾಗಿ ಕರಾವಳಿ ಭಾಗದಲ್ಲಿ, ಅಂದರೆ ಕರಾವಳಿ ಭಾಗ ಸೇರಿ ಮಂಗಳೂರಿಂದ ಕಾರವಾರವರೆಗೂ ಹಾಗೂ ಈ ಒಳನಾಡು ಮೀನುಗಾರರಿಗೂ ಸಹ ನಾವು ನಿರಂತರವಾಗಿ ಇದರ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ಕೆಲವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ಆಲ್ರೆಡಿ ಅವರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ. ಈಗ ನೀವು ಹಲವಾರು ವಿಷಯಗಳನ್ನು ಹೇಳಿದ್ರಿ, ಮೀನಿನ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ. ಈಗ ಎಲ್ಲ ಮೀನುಗಳನ್ನು ಬಳಸಲಿಕ್ಕೆ ಆಗ್ತದ ಹೇಗಿದೆ? ಅದೇ ನಾನು ಈಗಾಗಲೇ ತಮಗೆ ಹೇಳಿದಾಗೆ ತುಂಬ ಹೆಚ್ಚಿನ ದರ ಸಿಗುವ ರೇಟ್ ಇರುವ ಮೀನುಗಳನ್ನು ಈಗ ಅಂಜಲ್ಲು ತಗೊಳ್ಳಿಕ್ಕಾಗೋದಿಲ್ಲ, ಯಾಕಂದರೆ ಆ ರೇಟ್ 8-9 ರೂಪಾಯಿ ಪರ್ ಕಿಲೋ ಇರುತ್ತೆ. ಅಂಥ ಮೀನುಗಳನ್ನು ತಗೊಂಡು ಮಾಡೋದು ಸ್ವಲ್ಪ ಕಷ್ಟ. ಆದರೆ ಈ ಕಡಿಮೆ ದರದಲ್ಲಿ ಸಿಗುವಂಥ ಮೀನುಗಳನ್ನು ತಗೊಂಡು ನಾವು ಅದರಿಂದ ಆ ಮೀಟನ್ನು ಬೇರ್ಪಡಿಸಿ ಆ ಮೀಟಿಂದ ಇದೇ ಪ್ರಾಡಕ್ಟ್ಗಳನ್ನು ಮಾಡುವಂಥ ಪ್ರಕ್ರಿಯೆ. ಸಾಮಾನ್ಯವಾಗಿ ನಾನು ಮದ್ಮಾಲ್ ಅಂತ ಹೇಳಿದೆ, ಕಲ್ಲೂರು ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ, ಕಡಿಮೆ ರೇಟ್ ಇರೋದ್ರಿಂದ ಇವನ್ನ ನಾವು ಬಳಸ್ಬೋದು ಅಂತ ಇಲ್ಲಿ ನನ್ನ ಒಂದು ಸಲಹೆ ಅಂತ ಹೇಳಿದ್ರೆ, ಈ ರೀತಿಯ ಮೀನುಗಳನ್ನೆಲ್ಲ ಬಳಸಿದ್ರೆ ಹೆಚ್ಚಿನ ಒಂದು ಲಾಭ ಸಿಗ್ಲಿಕ್ಕೆ. ಇದು ಅಲ್ಲದೆ ಸಾಮಾನ್ಯವಾಗಿ ತಾವು ಈ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಈ ಮೀಡಿಯಾಗಳಲ್ಲಿ ಕೇಳಿರಬಹುದು, ಹೇಗೆ ಅಂತ ಹೇಳಿದ್ರೆ ಈ ಅನಲಾಗ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನೀವು ಕ್ರ್ಯಾಬ್ ತಿನ್ಬೇಕು, ಕ್ರ್ಯಾಬ್ ಸಿಗುವಂತ ಏಡಿ ಸಿಗುವಂತ ಭಾರಿ ವಿರಳ ಸಾಮಾನ್ಯವಾಗಿ. ಈಗ ಮಾರುಕಟ್ಟೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ನೋಡಿದ್ರೆ ಈ ಇಮಿಟೇಟೆಡ್ ಅನಲಾಗ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಅಂದ್ರೆ ಆ ಮೀನಿಂದನೇ ಮಾಡಿರ್ತಾರೆ, ಆದ್ರೆ ಅದು ಕ್ರ್ಯಾಬ್ ಇರೋದಿಲ್ಲ, ಕ್ರ್ಯಾಬ್ ಸ್ಟ್ರಕ್ಚರೇ ಮಾಡಿರ್ತಾರೆ, ಅದರ ಮೇಲೆ ಕ್ರ್ಯಾಬ್ ಮೀಟ್ ಅನ್ನ ಎಸೆನ್ಸ್ ಹಾಕ್ತಾರೆ. ಅದನ್ನು ತಿನ್ನುವಾಗ ನಿಮಗೆ ಅದು ಕ್ರ್ಯಾಬ್ ತಿನ್ನೋ ತರ ಫೀಲ್ ಆಗ್ಬೇಕು. ಆದ್ರೆ ಅದು ಮೇಜರ್ ಪ್ರಾಡಕ್ಟ್ ಇರೋದು ಫಿಶ್ ಮೀಟ್ ಇರುತ್ತೆ. ಇದನ್ನ ನಾವು ಇಮಿಟೇಟೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇಮಿಟೇಟೆಡ್ ಮಾಡೋದು ನೀವು ನ್ಯಾಚುರಲ್ ಅನ್ನ ಇಮಿಟೇಟ್ ಮಾಡುವಂತ. ಇದು ಸಾಮಾನ್ಯವಾಗಿ ತುಂಬಾ ಇಂಡಸ್ಟ್ರಿಗಳು ಇಂಡಿಯಾದಲ್ಲಿ ಶುರು ಮಾಡ್ಕೊಂಡಿದೆ ಇವಾಗ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಲ್ಲಿ. ಆದ್ರೆ ಈ ಸೀ ಫುಡ್ ಅಲ್ಲಿ ಕೆಲವೇ ಕೆಲವು ಇಂಡಸ್ಟ್ರಿಗಳು ಇರೋದ್ರಿಂದ ಇನ್ನು ಇವು ಅಂತ ಜಾಸ್ತಿ ಆಗ್ಬೇಕು ಅನ್ನೋ ನಮ್ದು ಆಶೆ. ಅದು ಸಹ ಇದರಲ್ಲಿ ಮಾಡಬಹುದು ನಾವು. ಹಾಗೆ ಈ ಫಿಶ್ ಪ್ರಾಡಕ್ಟ್ ಗಳಿಂದ ಬೇರೆ ಬೇರೆ ಇದನ್ನು ಮಾಡಬಹುದು. ಹೌದು, ಮೀನಿನ ಮಾಂಸದಿಂದ ನೀವು ಯಾವುದೇ ರೀತಿಯಲ್ಲಿ ಇಮಿಟೇಟೆಡ್ ಪ್ರಾಡಕ್ಟ್ ಸಹ ಮಾಡಬಹುದು ನಾವು. ಈಗ ಇದರಲ್ಲಿ ಯಾರಾದರೂ ಒಬ್ರು ಈ ಮೀನಿನ ಮೌಲ್ಯವರ್ಧನೆಯನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಬಂದ್ರೆ ನಿಮ್ಮ ತರಬೇತಿಗಳೆಲ್ಲ ಹೇಗಿರ್ತವೆ? ಈಗ ಇದರಲ್ಲಿ ನಮ್ಮ ಸಂಸ್ಥೆಯಿಂದ ಸುಮಾರು 3-4 ವರ್ಷಗಳಿಂದ ನಾವು ನಿರಂತರವಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ಫಲಾನುಭವಿಗಳ ಆಯ್ಕೆಯೂ ಸಹ ನಾವು ಮೀನುಗಾರಿಕೆ ಇಲಾಖೆ ಮೂಲಕನೇ ಮಾಡೋದು. ಹಾಗೂ ಈ ಇತ್ತೀಚಿನ ದಿನಗಳಲ್ಲಿ ಈ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಎಲ್ಲ ಆಗಿದೆ, FEOಗಳಾಗ್ತಾ ಇದ್ದಾವೆ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಇದ್ದಾವೆ, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರೋದ್ರಿಂದ ಅವ್ರ ಇಂಟ್ರೆಸ್ಟೆಡ್ ನಾವು ಅಡ್ವರ್ಟೈಸ್ ಮಾಡ್ತೀವಿ, ಅವ್ರ ಮೂಲಕ ಸೆಲೆಕ್ಟ್ ಮಾಡ್ಕೊತೀವಿ. ಅವರಿಗೆ ನಾವು ಸಬ್ಸಿಡಿ ಕೊಟ್ಟು ಅವರಿಗೆ ಊಟ ಮತ್ತು ಅಲ್ಲಿ ಇರತಕ್ಕಂಥ ಎಲ್ಲ ಸೌಲಭ್ಯವನ್ನು ಕೊಟ್ಟು ನಾವು ಅವರಿಗೆ ತರಬೇತಿನ ನೀಡಿ ಅವರಿಗೆ ಮತ್ತು ಏನೇನು ಈ ಮೌಲ್ಯವರ್ಧನೆ ಮಾಡಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಒಂದು ಎಂಟರ್ಪ್ರೈಸ್ ಸ್ಥಾಪನೆ ಮಾಡಲಿ ಏನು ಅವಶ್ಯಕತೆ ಎಲ್ಲವೂ ಸಹ ನಾವು ನಮ್ಮ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದೀವಿ. ಈಗ ಸಾಮಾನ್ಯವಾಗಿ ನಾವು ಸುಮಾರು ಒಂದು 600-700 ಜನರಿಗೆ ನಾವು ತರಬೇತಿ ನೀಡಿದ್ದೀವಿ ಕಳೆದ 3 ವರ್ಷದಿಂದ. ಅದರಲ್ಲಿ ಈ PMFME ಯೋಜನೆಯಡಿಯಲ್ಲಿ ಸುಮಾರು 20 ಹೆಚ್ಚಿನ ಎಂಟರ್ಪ್ರೈಸ್ಗಳು ಆಲ್ರೆಡಿ ಸ್ಥಾಪನೆ ಆಗಿದ್ದಾವೆ. ಅವರು ಈ ಅವರ ಬಿಸ್ನೆಸ್ಗಳಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳಿದ್ರೆ ಈಗ ಈ ಯೋಜನೆಯನ್ನು ನಿಮ್ಮಲ್ಲಿ ಪ್ರಾರಂಭ ಮಾಡಿ ಈಗ ಬೇಕಾದಷ್ಟು ಎಂಟರ್ಪ್ರಿನರ್ಗಳು ಬರ್ತಾ ಇದ್ದಾರೆ, ಅವರಿಗೆ ಮುಂದಿನ ವ್ಯವಸ್ಥೆ ಕೂಡ ಮಾಡ್ತಿರೋ ಹೇಗೆ ಅಂದರೆ ಹೇಳಿದರೆ ಈಗ ಧನ ಸಹಾಯ ಬೇಕಾಗಿರ್ಬೋದು ಅಥವಾ ತಾಂತ್ರಿಕ ಉಪಕರಣಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಸಹಾಯ ಬೇಕಾಗಿರ್ಬೋದು, ಆ ಸಂದರ್ಭದಲ್ಲಿ ಯಾರು ಮಾಡ್ತಾರೆ ಸರ್? ಅದು ಇದರಲ್ಲಿ ಹೇಗಂತ ಹೇಳಿದರೆ ಈಗ ಒಂದು ಎಂಟರ್ಪ್ರೈಸ್ ಶುರು ಮಾಡಬೇಕಂದ್ರೆ ತುಂಬ ಕ್ಯಾಪಿಟಲ್ ಬಜೆಟ್ ಕ್ಯಾಪಿಟಲ್ ಕಾಸ್ಟ್ ಬೇಕೇ ಬೇಕಾಗುತ್ತೆ. ಆದರೆ PMFME ಒಂದು ಯೋಜನೆಯಲ್ಲಿ ಇದಕ್ಕೆ ಆರ್ಥಿಕ ಸವಲತ್ತು ಇದೆ. ಇದರಲ್ಲಿ ಲಿಮಿಟೇಷನ್ಸ್ ಅಂತೂ ಏನಿಲ್ಲ. ಎಷ್ಟು ಜನರು ನಿಮಗೆ ಬೇಕು ಅನ್ನೋ ಎಂಟರ್ಪ್ರೈಸ್ ನಾವು ಸ್ಥಾಪನೆ ಮಾಡಬೇಕು ಮೌಲ್ಯವರ್ಧನೆ ಮೀನು ಉತ್ಪನ್ನಗಳ ಬಗ್ಗೆ ಅಂತಿದ್ರೆ ಇದನ್ನು ಮಾಡಲಿಕ್ಕೆ ಆ ಸ್ಕೀಮಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ. ಇದರ ಜೊತೆಗೆ ಈ PMFME ಯೋಜನೆಗೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರು ನೋಡಲ್ ಆಫೀಸರ್ ಆಗಿರ್ತಾರೆ. ಇದರ ಜೊತೆಗೆ ಫಿಶರಿ ಡಿಪಾರ್ಟ್ಮೆಂಟ್ ಇರುತ್ತೆ. ಆಮೇಲೆ ಪ್ರತಿ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಮಾಡಿರೋದ್ರಿಂದ ಅವರೆಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ ಮಾಡೋದ್ರಿಂದ ನಮ್ಮ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ನಾವು ನಿರಂತರವಾಗಿ ತರಬೇತಿಯನ್ನು ಮಾಡ್ತಾ ಇರ್ತೀವಿ. ಅದಲ್ಲದೆ ಅವರಿಗೆ ಯಾವ ಥರ ಯಂತ್ರಗಳು ಬೇಕು ಅದನ್ನು ಸಹ ನಾವು ಕೊಟೇಶನ್ ಮೂಲಕ ಅವರಿಗೆ ತುಂಬ ಟೆಕ್ನಿಕಲ್ ಸಲಹೆಯನ್ನು ಸಹ ನೀಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವಂಥ DPR ಅಂತ ಹೇಳ್ತೀವಿ ನಾವು. ಒಂದು ಸ್ಥಾಪನೆ ಮಾಡಬೇಕಂದ್ರೆ DPR ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು, ಏನೇನು ಅದಕ್ಕೆಲ್ಲ ಏನೇನು ಇನ್ಸಿಡೆನ್ಸಲ್ ಏನೋ ಇಕ್ವಿಪ್ಮೆಂಟ್ಸ್ಗಳು ಬೇಕು ಅಥವಾ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಎಲ್ಲ ಬೇಕು ಅದೆಲ್ಲ ನಾವು ಮಾಡಿಕೊಂಡು ಅವರಿಗೆ DPR ಮಾಡುವಂಥ ಪ್ರಕ್ರಿಯೆ ನಾವು ಶುರು ಮಾಡಿದ್ದೀವಿ. ಎಷ್ಟೋ ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಮತ್ತು ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಈ ನಿಟ್ಟಿನಲ್ಲಿ. ಈಗ ಈ ಥರದ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವ್ಯಕ್ತಿಗಳಿಗೆ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಸರ್, ಹೇಗೆ ಅದರ ವ್ಯವಸ್ಥೆ? ಇದರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಸಾಮಾನ್ಯವಾಗಿ ನಮ್ಮ ಈ ಎಂಟರ್ಪ್ರೈಸನ್ನು ಸ್ಥಾಪನೆ ಮಾಡಿದ ಮೇಲೆ ಅವರಿಗೆ ಒಂದು ಸ್ವಲ್ಪ ಹೆದರಿಕೆ ಇರುತ್ತೆ. ಅಂದರೆ ನಾವು ಮೀನಿನ ಉತ್ಪನ್ನಗಳನ್ನು ವಿವಿಧ ರೀತಿಯ ಟ್ರೈನಿಂಗ್ ತರಬೇತಿ ತಗೊಂಡು ನಾವು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಗುಣಮಟ್ಟವನ್ನು ಕಾಪಾಡಿಕೊಂಡು. ಆದರೆ ಇದು ಯಾವ ಥರ ಮಾರುಕಟ್ಟೆಗೆ ಮಾರುವಂಥದ್ದು ಒಂದು ನಾವು ಕಲಿಬೇಕಾಗಿದೆ. ಸಾಮಾನ್ಯವಾಗಿ ಈಗ ನಾವು ಸಡನ್ನಾಗಿ ಈ ಪ್ರಾದೇಶಿಕ ಅಥವಾ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಮಾರುವಂಥದ್ದು ಕಷ್ಟ ಆಗ್ಬೋದು. ಆದರೆ ನಮ್ಮದೇ ಆದ ಒಂದು ಕರ್ನಾಟಕ ಸರ್ಕಾರದಲ್ಲಿ ಅಧೀನದಲ್ಲಿರೋ ಕೆಲವು ಸಂಸ್ಥೆಗಳಿದ್ದಾವೆ. ಈ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಅಂತ ಇದೆ, KFDC ಅಂತ. ನೀವು ಉತ್ಪನ್ನಗಳನ್ನು ತಯಾರು ಮಾಡಿ ಅವರಿಗೆ ನೀವು ಕೊಟ್ಟರೆ ಅವರು ಮಾರುಕಟ್ಟೆಗೆ ಒಂದು ಭಾರಿ ಹೆಲ್ಪ್ ಆಗುವಂಥ ಪ್ರಕ್ರಿಯೆ. ಇದಲ್ಲದೆ ನಮ್ಮ ಈ ಸ್ಥಾಪನೆ ಮಾಡಿಕೊಂಡ ನಮ್ಮ ಫಲಾನುಭವಿಗಳು ಉತ್ತಮ ರೀತಿಯ ತಾಜಾತನ ಗುಣಮಟ್ಟವನ್ನು ಕಾಪಾಡಿಕೊಂಡು ಭಾರತ ಸರ್ಕಾರದ ಸುರಕ್ಷತೆ ಮತ್ತು ಭದ್ರತೆಯ ಮಾನದಂಡಗಳನ್ನು ಅಳವಡಿಸಿಕೊಂಡು ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅದರ ಪ್ರಕಾರ ಇವರೆಲ್ಲ ಅದನ್ನು ಮಾಡಿಕೊಂಡ್ರೆ ಇವರು ಡಿಜಿಟಲ್ ಮಾರ್ಕೆಟಿಗೂ ಸಹ ಲಗ್ಗೆ ಇಡ್ಬೋದು. ಯಾಕಂದರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ನಾವು ನೋಡ್ತಾ ಇದ್ದೀವಿ, ಡಿಮಾರ್ಟ್ ಇದೆ, ಸ್ಪಾರ್ ಇದೆ, ಬಿಗ್ ಬಾಸ್ಕೆಟ್ ಇದೆ, ರಿಲಯನ್ಸ್ ಇದೆ, ಇವುಗಳ ಮೂಲಕ ನಾವು ಮಾರಾಟ ಮಾಡಬಹುದಾಗಿದೆ. ಇದು ಅಲ್ಲದೆ ಉತ್ತಮ ರೀತಿಯ ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ತಯಾರು ಮಾಡಿದ್ದಲ್ಲಿ ನೀವು ಈ ಫ್ಲಿಪ್ಕಾರ್ಟು ರಿಲಯನ್ಸ್ಗಳು ಈಗ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಆಗಿದೆ ಈಗ, ಇದರ ಮೂಲಕ ನೀವು ತಾವು ಮಾಡ್ಬೋದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಈಗ ಫ್ಲಿಪ್ಕಾರ್ಟಲ್ಲಿ ನಾವು ಓಪನ್ ಮಾಡಿದರೆ ವಿತ್ ನೋ ಟೈಮಲ್ಲಿ 2-3 ದಿನದಲ್ಲಿ ನಮ್ಮ ಮನೆಗೆ ಬಂದಿರುತ್ತೆ. ಅದೇ ಥರನೇ ನೀವು ಉತ್ಪನ್ನಗಳನ್ನು ಮಾಡಿ ಒಳ್ಳೆ ರೀತಿಯ ಒಂದು ಸಂಸ್ಕರಣೆ ಮಾಡಿ ಆಮೇಲೆ ಲೀಗಲೈಸ್ ಕಂಡೀಷನಲ್ಲಿ ಮಾಡಿ ಈ ಥರ ನೀವು ಡಿಜಿಟಲ್ ಮಾರ್ಕೆಟಿಗೂ ಸಹ ಲಗ್ಗೆ ಇಡ್ಬೋದು. ಯಾಕಂದರೆ ಮಾರಾಟ ಮಾಡಲಿಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ನೀವು ಉತ್ತಮ ರೀತಿಯ ಇದೆಲ್ಲ ಗುಣಮಟ್ಟಗಳನ್ನು ಕಾಪಾಡಿಕೊಂಡು ಭಾರತ ಸರ್ಕಾರದ ಸುರಕ್ಷತೆ ಮತ್ತು ಭದ್ರತೆ ಭದ್ರತಾ ಮಾನದಂಡಗಳು ಅಳವಡಿಸಿ ನೀವು ಮಾಡಿಕೊಂಡ್ರೆ ನೀವು ಯಾವಾಗಲೂ ಸಕ್ಸಸ್ಫುಲ್ ಆಂತ್ರಪ್ರಿನರ್ ಆಗ್ಬೋದು ಅಂತೇಳಿ ನನ್ನ ಒಂದು ಸಲಹೆ. ಈಗ ನೀವು ಇದರಲ್ಲಿ ಮೊದಲು ಮಾತಾಡುವಾಗ ಎರಡು ವಿಷಯ ಹೇಳಿದರೆ, ಒಂದು ನಮ್ಮ ದೇಶದಲ್ಲಿ ಅಥವಾ ವಿದೇಶಗಳಿಗೂ ಕೂಡ ಇದನ್ನು ರಫ್ತು ಮಾಡಬಹುದಾದಂತಹ ಅವಕಾಶಗಳಿವೆ. ಆ ರೀತಿಯಲ್ಲಿ ಮಾಡಬೇಕಿದ್ರೆ ಅದರ ಸ್ಟ್ಯಾಂಡರ್ಡ್ಗಳು ಬೇರೆ ಬೇರೆ ಆಗಿರ್ತವೆ ಸರ್. ಹೌದು, ಇದು ಹೇಗಂದರೆ ಈ ಸಾಮಾನ್ಯವಾಗಿ ನಾವು ಕಳೆದ ಒಂದು 6 ತಿಂಗಳ ಹಿಂದೆ ಈ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟ್ರು ಮತ್ತು ಈ ಕೆಪೆಕ್ ಅಂಥೇಳಿ ಬೆಂಗಳೂರಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅದು ಅಗ್ರಿಕಲ್ಚರ್ ಇದ್ದದು, ಅವರ ಒಂದು ಆರ್ಥಿಕ ಸಹಾಯದೊಂದಿಗೆ ಮೀನುಗಾರಿಕಾ ಮಹಾವಿದ್ಯಾಲಯ ಮೀನು ಸಂ ತಾಂತ್ರಿಕ ವಿಭಾಗ ನಾವು ಸುಮಾರು ಒಂದು 70 ಜನರು ಪ್ರೋಗ್ರೆಸಿವ್ ಫಿಶ್ ಪ್ರಾಸೆಸರ್ಸ್ಗೆ ನಾವು ತರಬೇತಿ ನೀಡಿದ್ವಿ. ಅಂದರೆ ಅವರು ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ, ಆದರೆ ಅವರಿಗೆ ಎಕ್ಸ್ಪೋರ್ಟ್ ಹೇಗೆ ಮಾಡಬೇಕಂತ ಐಡಿಯಾ ಇಲ್ಲ. ಹಾಗಾಗಿ ನಾವು ಅವರಿಗೆ ನುರಿತ ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನು ಕರೆದು ಅವರಿಗೆಲ್ಲ ಎಲ್ಲ ಎಲ್ಲ ಲೀಗಲೈಸ್ ಕಸ್ಟಮ್ಸ್ ಇರ್ಬೋದು, ಅವ್ರ ಟ್ಯಾಕ್ಸ್ ಇರ್ಬೋದು ಎಲ್ಲವೂ ಸಹ ನಾವು ಮೊನ್ನೆ ಮಾಡಿದಾಗ ಅವ್ರದ್ದು ಒಂದು ಫೀಡ್ಬ್ಯಾಕ್ ಬಂದಿದೆ ಅಂತ ಹೇಳಿದರೆ ಅವರಿಗೆ ತುಂಬ ಒಂದು ಹೆಲ್ಪ್ ಆಗಿದೆ. ಆದರೆ ಅವರು ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೊದಲೇ ಮಾಡೋದಕ್ಕಿಂತ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಲೋಕಲ್ ಡೊಮೆಸ್ಟಿಕ್ ಮಾರ್ಕೆಟನ್ನು ಅವರು ಫಸ್ಟ್ ನೋಡಬೇಕಾಗ್ತದೆ. ತದನಂತರ ಈ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಒಳ್ಳೆ ಕ್ಯಾಚಪ್ ಆಯಿತು ಅಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಬೋದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾರುವಾಗ ನಿಮಗೆ ಆ ಭಾರತ ಸರ್ಕಾರದ ಅವರದೇ ಆದ ಒಂದು ಮಾನದಂಡಗಳಿದ್ದಾವೆ. ಅದರಲ್ಲಿ ಈ ನಮ್ಮ ಈ ಸೀ ಫುಡನ್ನು ನೀವು ಮಾಡಬೇಕಂತ ಹೇಳಿದರೆ, ಮೌಲ್ಯವರ್ಧ ಮೀನಿನ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕಂದ್ರೆ ಅದರಲ್ಲಿ ಈ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಅಂತ ಬರುತ್ತೆ, ಅಥವಾ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ ಬರುತ್ತೆ, ಅಥವಾ MPED ಅಂತ ಬರು, ಇವೆಲ್ಲ ನಮ್ಮ ಭಾರತ ಸರ್ಕಾರದ ಅಂಗಸಂಸ್ಥೆಗಳು. ಇವ್ರ ಮೂಲಕ ನೀವು ಪ್ರಮೋಟ್ ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಇದೆ. ಆದರೆ ಡೊಮೆಸ್ಟಿಕ್ ಮಾರ್ಕೆಟು ಲೋಕಲ್ ಮಾರ್ಕೆಟಿಗೆ ಮಾರಲಿಕ್ಕೆ ನಿಮಗೆ ಇದೆ ಯಾವುದು ಬರೋದಿಲ್ಲ. ಆದರೆ ನೀವು FSSA ಲೈಸೆನ್ಸನ್ನು ಮ್ಯಾಂಡೇಟರಿ ಇದು, ಅದನ್ನು ತಗೊಳ್ಳೇಬೇಕಾಗುತ್ತೆ. ಆಮೇಲೆ ನಿಮ್ಮ ಪ್ರಾಡಕ್ಟ್ ಮೇಲೆ ಒಳ್ಳೆ ರೀತಿಯ ಪ್ಯಾಕೇಜಿಂಗ್ ಮೆಟೀರಿಯಲು ಮತ್ತು ತುಂಬ ಲಿಕ್ವಿಡಿಟಿ ಆಗಿರುವ ಬ್ರ್ಯಾಂಡ್ಗಳು ನೀವು ನೋಡಿದ ತಕ್ಷಣ ನೋಡಿ. ಈಗ ಸಾಮಾನ್ಯವಾಗಿ ಈ ಫೇರ್ ಅಂಡ್ ಲವ್ಲಿ ಅಂತ ನಾವು ಕಾಸ್ಮೆಟಿಕ್ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಯೂಸ್ ಮಾಡ್ತಾರೆ, ಅದು ನೋಡಿದ ತಕ್ಷಣ ತೊಗೊಳ್ತಾರೆ. ಆದರೆ ಅದೇ ಥರದೇ ಎಂಡಾರ್ಸ್ಮೆಂಟು ಮಲ್ಟಿಮೀಡಿಯಾದಲ್ಲಿ ಎಂಡಾರ್ಸ್ಮೆಂಟ್ ಮಾಡಬೇಕಂದ್ರೆ ಆ ಪ್ಯಾಕೇಜ್ ನೋಡಿನೇ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಬೇಕಾಗಿದೆ. ಈ ನಿಟ್ಟಿನ ಆ ಥರ ಒಂದು ಒಳ್ಳೆ ರೀತಿಯ ಲೇಬಲಿಂಗು, ಅದಾದಮೇಲೆ ಒಳ್ಳೆ ಪ್ಯಾಕೇಜ್ ಮೆಟೀರಿಯಲ್ಲು, ಸೀಲಿಂಗು, ಅಪೀಲಿಂಗ್ ಥರ ನೀವು ಮಾಡಿ ಮತ್ತು FSSA ಲೈಸೆನ್ಸ್ ನಂಬರನ್ನು ನೀವು ಅದರಲ್ಲಿ ಮಾಡಿದರೆ ಸಾಮಾನ್ಯವಾಗಿ ಯಾವುದೇ ಕನ್ಸ್ಯೂಮರ್ಗಳು ತಗೊಳ್ಳಿಕ್ಕೆ ಹಿಂದೆಟ್ ಹಾಕೋದಿಲ್ಲ. ಇದು ಒಂದು ನನ್ನ ಒಂದು ಸಲಹೆ. ಒಳ್ಳೆಯದು ಡಾಕ್ಟರ್ ಬಿ ಮಂಜಾನಾಯ್ಕ ಅವರೇ. ಮುಖ್ಯವಾಗಿ ಯಾವ್ಯಾವ ಮೀನಿನ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಬಹುದು, ಹಾಗೆ ಈ ಮೌಲ್ಯವರ್ಧನೆ ಮಾಡಿದಂಥ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ಮಾರಾಟ ಮಾಡಬಹುದು, ಜೊತೆಗೆ ಹೊಸದಾಗಿ ಈ ಉದ್ಯಮಗಳನ್ನು ಯಾವ ರೀತಿಯಲ್ಲಿ ಮಾಡಬಹುದು, ಅವರಿಗೆ ತರಬೇತಿಗಳು ಏನೆಲ್ಲ ಸಿಗ್ತವೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಿದವು. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ

ಕಟ್ಟೆ ಹಿಡಿದ ಕ್ಷಯ ಕುಮಾರನ ಕುಟ್ಟಿ ದೈತ್ಯರ ಕೆಡಹಿ ಬೇಗದಿ ಸುಟ್ಟು ಲಂಕೆಯ ಸೀತೆ ಗುಂಗುರ ಕೊಟ್ಟೆ ಮೂಜಗ ಜಟ್ಟಿ ಹನುಮ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ಕಾಲಲಂದಿಗೆ ತಂಡ ತಂಡದಿ ಕೃಷ್ಣನಂಗ್ರಿ ಪುಂಡರೀಕಕ್ಕೆ ಕೈಯ ಮುಗಿದ ಜಾಣ ಜಾಣ ಜಾಣ ಜಾಣ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ ಜಾಣ ವ್ಯಾಸರಾಯರ ರಚನೆಯ ಬಳಿಕ ಇದೀಗ ಪುರಂದರದಾಸರ ಕೀರ್ತನೆ. ಹಾಡಿದ್ದಾರೆ ರಾಧಾ ಹಾಗೂ ಜಯಲಕ್ಷ್ಮಿ. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ನಿಖಿಲ ವ್ಯಾಪಕ ನೀನೇ ವಿಶ್ವರಕ್ಷಕ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಪಗನೀನೆ ವಿಶ್ವರಕ್ಷಕ, ಸಗಲ ಗ್ರಗ ಬಲರೀನೆ ಸರಸಿಜಾಕ್ಷ. ರವಿಚಂದ್ರ ಬುಧನೀನೆ ರಾಹು ಕೇತು ಹುಲೀನೆ, ರವಿಚಂದ್ರ ಬುಧನೀನೆ ರಾಹು ಕೇತುಹುನೀನೆ, ಕವಿ ಗುರು ಶನಿಯೋ ಮಂಗಳನು ನೀನೇ, ಕವಿ ಗುರು ಶನಿಯೋ ಮಂಗಳನು ನೀನೇ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ದಿವರಾತ್ರಿಯೋ ನೀನೇ ನವ ವಿಧಾನವು ನೀನೇ, ಭವರೋಗ ಹರ ನೀನೇ ದೇಶಜನು ನೀನೇ, ಪಕ್ಷವಾಸವು ನೀನೇ ಪರಕಾಲವು ನೀನೇ, ಪಕ್ಷವಾಸವು ನೀನೇ ಪರಕಾಲವು ನಕ್ಷತ್ರಯೋಗ ಕರಣಗಳು ನೀನೇ, ನಕ್ಷತ್ರಯೋಗ ಕರಣಗಳು ನೀನೇ, ಸಕಲ ಗ್ರಗ ಬಲ ನೀನೇ ಸರಸಿಜಾಕ್ಷ. ಋತುಕಾಲವು ವ್ರತ ದಿನಗಳು ನೀನೇ, ಕ್ರತೋ ಸಂಧ್ಯಾನೆ ಸದ್ಗತಿಯು ನೀನೇ, ಜಿತವಾಗಿಯನ್ನೋಡೆಯ ಪುರಂದರ ವಿಠಲ, ಪುರಂದರ ವಿಠಲ ಶ್ರುತಿಗೆ ಭಕ್ತಿ ಗೀತೆಗಳನ್ನು ಕೇಳಿದರೆ ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಲ್ಲಿ ಇತ್ತೀಚೆಗೆ ಧ್ವನಿ ಮುದ್ರಿಸಿದ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ.